ನಾರಾಯಣ ಭಟ್ ಬಟ್ಟೆಮೂಲೆ, ಚಂಡೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ ಮದ್ದಳೆ, ಸತ್ಯನಾರಾಯಣ ಅಡಿಗ ಭಾರತೀ ಸದನ, ಚಕ್ರತಾಳ ಸುಮಿತ್ ರಾಯ್ ಆರ್ಲಪ್ಪದವ್. Thank you. ಲೀಲವಂತರು ಎನಿಸಿ ಬಾಳುವುದು ಜಗದೀಗೆ, ಶೀಲವಂತರು ಎನಿಸಿ ಬಾಳುವುದು ಜಗದೀ, ಕೂಳ ವೃಂದಿಯನೆ ಸಗಲೇಕೆ ಕಾನನದೀಗೆ, ಅದಕ್ಕಾಗಿ ನೀವೀಗ ಪದುಮ ಸಂಭವನ ವಿಧ ವಿಧದ ತಪದಿಂದ ಮೆಚ್ಚಿಸುತ್ತ ಮುನ್ನ ಒದಗಿ ನೀವು ಕೈಗೊಳ್ಳುತ್ತ ಬೇಕಾದ ವರವ ಅಧಿಕಾರ ನಡೆಸಿದರೆ ಪಡುವೆ ಸಂತಸವ. What are you doing? ಸುಬ್ರಹ್ಮಣ್ಯರ ಸೇವೆಗಳ ಪಡಿಸಿ ಕೆಡಿಸಿದರು ಯಾಗಗಳ. ಯತನಿಂದ ಈ ತಂದೆ ಮೌನಿ ಪೋತ್ತಮ ಎಲ್ಲ ಮುಖದಲ್ಲಿ ಇರುವ ಮಾತನ ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಈ ಸಾರಿ ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಈ ಸಾರಿ ಅಂದು ಮಾತ್ರ ನುಡಿಯು ಮಾಯವಿಂದು ನಡೆಸೆ ಕಾಂಬೆ ಹಗೆಯ ಎಂದು ತೋರ್ಬೆ ಕಂತು ಜಮಗನ ನೀ ಪರಿಹರಿದೈಯನು ಪರಹರಿದುಂದಲೀ ಪರಹರಿದುಂದಲಿ ಕ್ರೂರ ನಗರದೊಳುದಿಲು ಗದ ತೆರದಲಿ ತ್ವರಿತದಿ ಮುನಿಗಳ ಹನನವಗೈದನು ತ್ವರಿತದಿ ಮುನಿಗಳ ಗಡಣವ ಮರೆಯವಾಗಿರುತ್ತಿರಲು ಹರಿಯೇ ಇನ್ನೇನೆ ಸಗುವೆ ಯತ್ತವಾದರೂ ಬಿಡಲವ ಕಾಣುತ್ತದೋ ಲೋಕದ ಒಬ್ಬೆನೆನ್ನುತ್ತ ಇಳಿದೊಳ ಬೊಕ್ಕನೋ ಮಹಾರ ಸಾದಳವ ಜನನೀ ಜಯ ಶ್ರೀ ಸಿಂಹವಾಹಿನಿ ಜಯ ತು ಜಯ ಮಧುಗೈಠಭಾರಿಣಿ ಜಯ ತು ಜಯ ಮಂಗಳ ಸುಭಾಷಿಣಿ ಜಯ ತು ಜಯ ಶುಭ ಶೋಭಾಂಗಿಯೇ ಜಯ ಜಯ ಜಗಜ್ಜನನಿ ನಟಿಸಿ ನಾಟ್ಯದಿ ದುರುಳ ಬರ್ತೀನಿ ವಿಷಮಗೊಳಿಸುದ ಎಲ್ಲವೂ ಸರಿದಲ್ಲವೂ ದೇವಿ ಶಾಂಭವಿ ಕಟಿಲಾದ್ರಿ ಪುರವಾಸಿನಿ ಇದುವರೆಗೆ ಹಿರಣ್ಯಾಕ್ಷ ವಧೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಲಕ್ಷ್ಮೀನಾರಾಯಣ ಭಟ್, ಬಟ್ಟೆಮೂಲೆ, ಚಂಡೆ ರಾಜೇಂದ್ರ ಪ್ರಸಾದ್, ಪುಂಡಿಕಾಯಿ ಮದ್ದಳೆ, ಸತ್ಯನಾರಾಯಣ ಅಡಿಗ, ಭಾರತಿ ಸದನ, ಚಕ್ರತಾಳ, ಸುಮಿತ್ ರಾಯ್, ಆರ್ಲಪ್ಪದಾವ್. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ ಗಣಪಿ ನುನ್ನುಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಮಳೆಗಾಲದ ಮಳೆ ಒಯ್ದೆ ಬೆಟ್ಟಕ್ಕೆ ಬೇರೊಡ್ದಾವೋ ಕೊಳ್ಳೆಲೆ ಜೋತುರುವೇ ನರಿದಾವೋ ಮಳೆಗಾಲ ಮಳೆ ಬೆಟ್ಟಕ್ಕೆ ಬೇರೊಡ್ದಾವೋ ಕೊಳ್ಳೆಲೆ ಜೋತುರುವೇ ನರಿದಾವೋ ಕೊಳ್ಳೆ ಜೋತುರುವೇ ನರದಾವೋ ಲಪ್ಪಲೆ ಕೇಳೋ ಮಗ ಒಬ್ಬ ಮದೋವಿಗೆ ನರಿದ ನಾನು ತುರುವೆ ನರಿದಾರ ಲಪ್ಪಲೆ ಕೇಳೋ ಮಗುವೊಟ್ಟೆ ಮದುವಿಗೆ ನರಿದಾನೋ ಮಗುವೊಟ್ಟು ಮದುವಿಗೆ ನರದಾನೋ ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋ ಮಗುವೊಟ್ಟು ಮದುವಿಗೆ ನರದಾನೋ ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋ ಮದುವೆ ಮಾಡೋಕೆ ಅಂಗೆಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳಗೇಲೆ ಮಾಡಲು ಲಪ್ಪ ಗುಡಿಯಲು ಚೋತಲ ಬಳಗಾವೋ ಗುಡಿಯ ಚುತ್ತಲ ಬಳಗಾವೋ ಲಪ್ಪಲೆ ಕೇಳೋ ಹಂಗೆ ಮಾಡೆ ಮದುವೆ ಮಾಡಬೇಕೋ ಗುಡೆ ಚುತೆ ಬಳಗಾದಾರ ಗೋಟಾಡಕೆ ತಂದೆಲ್ಲರಿಗೋ ಮಾಡೋಬೇಕೋ ಮಗನ ಮದೋ ಗುಡೆ ಚುತೆ ಬಳಗಾದಾರ ಗೋಟಾಡಕೆ ತಂದೆಲ್ಲರಿಗೋ ಮಾಡೋಬೇಕೋ ಮಗನ ಮದೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಒಂದೇ ಮಾನಡಕೆ ತಡದಾನೋ ನಿನ್ನಲೆ ಲಪ್ಪ ಒಂದೆಲೆ ಕಟ್ಟೆಲೆಯ ತಡಿದಾನೋ ಮಾನಡಕೆ ತಡದಾನು ನಿನ್ನಲೆ ಲಪ್ಪ ಒಂದೆಲೆ ಕಟ್ಟೆಲೆಯ ತಡಿದಾನೋ ಒಂದೇ ಕಟ್ಟೆಲೆಯ ತಡದಾನು ನಿನ್ನಲೆ ಲಪ್ಪ ಗುಡಿಯಲೆ ಚೋತೆಲ್ಲ ನಡೆದಾನೋ ಒಂದೇ ಕಟ್ಟೆಲೆಯ ತಡದಾನು ನಿನ್ನಲೆ ಲಪ್ಪ ಗುಡಿಯಲೆ ಚೋತೆಲ್ಲ ನಡೀದಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆ ಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆ ಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಬಂದು ಬಳಗ ಕೇಳೆ ಕೊಡವಾನು ನಿನ್ನಲೆ ಲಪ್ಪ ಕೂಡು ಕುಟ್ಟಮ್ಮ ಕೇಳೆ ಕೊಡೋವಾನೋ ಕೊಡುವಾನು ನಿನ್ನಲೆ ಲಪ್ಪ ಬಂದು ಬಳಗಕ್ಕೆ ಇಳೇ ಕೊಡೋವಾನೋ ಕೊಡು ಕುಟುಂಬ ಕೇಳೇ ಕೊಡುವಾನು ನಿನ್ನಲೆ ಲಪ್ಪ ನಾಳೆಗೆ ನಮ್ಮ ಮನೆಯ ಮದುವೆಯೋ ಕೊಡುವಾನು ನಿನ್ನಲೆ ಲಪ್ಪ ನಾಳೆಗೆ ನಮ್ಮ ಮನೆಯ ಮದುವೆಯೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಮುನಿ ಯದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೆದಾನೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಲಕ್ಕನೂರ ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಯಾಲ ಕುಳೋತಾನೋ ಲಕ್ಕನೂರ ಮನೆಗೆ ನಡೆದಾನು ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಲ್ಲೇ ಕುಳೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬವಾಯಲ್ಲಿ ಗೊಗೇನೇಲೆ ಕೇಳೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಂಬಾಯಲ್ಲಿ ಗೊಗೇನೇಲೆ ನಿಮ್ಮಲೆ ಬಾವಾ ಇಲ್ಲೇಲೋ ಇಲ್ಲವೋ ಗದ್ದೆಲೆ ಹೊಲ ಕಾಗೆ ಹೋಗಿರೇಲೋ ಲಟ್ಟಂಬು ಮಾತ ಹೇಳವಾಳೋ ನಿನ್ನಲೆ ಲಕ್ಕ ಉಳ್ಳಾಡೋಕೆ ಕೊನೆಯ ಕೊಡೋವಾಳೋ ಮಾತ ಎಳೆಯನು ನಿನ್ನಲೆ ಬಾಬಾಕೆ ಕೊನೆಯ ಕೊಡೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯಾಲ ಮದೋಯೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯಾಲ ಮದೋಯೋ ನಾಳೆಕೆ ನಮ್ಮ ಮನೆಯಾಲ ಮದುವೆ ಲಕ್ಕಲೆ ಕೇಳೆ ನೀನಾರು ಕಳಾಚಕ್ಕೆ ಬರಬೇಕು ನಾಳೆಕೆ ನಮ್ಮ ಮನೆಯಾಲ ಮದುವೆ ಲಕ್ಕಲೆ ಕೇಳೆ ನೀನಾದ್ರೆ ಕಳಾಚಕ್ಕೆ ಬರಬೇಕು ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೇಲೋ ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೀಲೋ ಕರವಾ ಬಿಡವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಕರವಾ ಬಿಡವಾಕೆ ನಾನಾರು ಲಾಳಾರೆ ಕಳುವೆ ನೀ ಬರಬೇಕೆ ಲಕ್ಕ ಕಳಾಚಾಕೋ ಮದುವೆಗೆ ಬರವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೇಲೋ ಕಳಚಾಕೋ ಬರವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೀಲೋ ಮನೆಯಲ್ಲಿರುವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಮನೆಯಲ್ಲಿರುವಾಕೆ ನಾನಾರಿ ಆಳಾರಿ ಕೊಡುವೆ ಬರಬೇಕಾರೆ ಅಕ್ಕ ಮದೋವೀಗೋ ಅತ್ತೆ ಕೈ ನಂಗೆ ಲೊತ್ತೆಂಟೆ ಮಕ್ಕಳು ತಮ್ಮ ಯಾಂಗೆ ಮಾಡೇಲೆ ಮದುವೆಗೆ ಬರಬೇಕೋ ಅತ್ತೆ ಕೈ ನಂಗೆ ಎಂಟೆ ಗುರಿಯಾದೋ ಯಾಂಗೆ ಬರ್ಬೇಕು ತಮ್ಮ ಮದೋವೀಗೋ ಒಬ್ಬನ ಚಚ್ಚಕ್ಕ ಒಬ್ಬನ ಜುಲಗೆಲೆ ಅಕ್ಕ ಗೆಜ್ಜೆ ಕಾಲೇನ ಕೊಮರ ನಡ ಚಂದೋ ಒಬ್ಬ ಚಚ್ಚಕ್ಕ ಒಬ್ಬನ ಲತ್ತ ಗೆಜ್ಜೆ ಕಾಲಿನ ಮಗಳ ನಡ ಚಂದೋ ಗೆಜ್ಜೆ ಕಲನ ಕೊಮರ ನಡೆಚೇಲೆ ಲಕ್ಕಲೆ ಕೇಳೆ ನೀ ಬರ್ಬೇಕೆ ಅಕ್ಕ ಮದೋವೇಗೋ ಗೆಜ್ಜೆ ಕಲನ ಕೊಮರ ನಡೆಚೇಲೆ ಲಕ್ಕಲೆ ಕೇಳೆ ಬರ್ಬೇಕಲೆ ಲಕ್ಕ ಮದೋವೀಗೋ ಲಟ್ಟಂಬು ಮಾತ ಹೇಳನು ನಮ್ಮಲೆ ತಮ್ಮ ಲಿಂದೆ ತಿರುಗೇಲೆ ಮನಗೆ ಬರೋವಾನೋ ಲಟ್ಟಂಬು ಮಾತ ಹೇಳನು ನಮ್ಮಲೆ ತಮ್ಮ ಹಿಂದೆ ತಿರುಗೆ ಮನಗೆ ಬರೋವಾನೋ ಒತ್ತಾರರೆ ಮೊನ್ನೆ ಎದ್ದಾಳು ನಿನ್ನಲೆ ಲಕ್ಕ ಒಂದೆಲೆ ಮೊಟ್ಟೆ ರೊಟ್ಟೆ ಚುಡೋವಾ